ನ್ಯೂಟ್ರಲೈಸ್ ಮಾಡಿ ಕೊಟ್ರೆ ಕೊಟ್ಟಂತ ಪೌಷ್ಟಿಕಾಂಶಗಳು ಹೆಚ್ಚು ಗಿಡಗಳಿಗೆ ಲಭ್ಯತೆಗೆ ಅನುಕೂಲ ಆಗುತ್ತೆ. ನೀರಾವರಿ ಮಾಡೋದ್ರಿಂದ ನಿಮ್ಮ ಮಣ್ಣಿನ ರಸಸಾರವನ್ನು ಸರಿಪಡಿಸಿ ಮುಂಗಾರಿನ ಪ್ರಾರಂಭಕ್ಕಿಂತ ನಾವೇನು ಪ್ರೀ ಮಾನ್ಸೂನ್ ಫರ್ಟಿಲೈಸರ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡೋ ಟೈಮ್ನಕ್ಕಿಂತ ನಮ್ದು ಪಿಎಚ್ ಹೆಚ್ಚಾಗಿರುತ್ತೆ. ಕೊಟ್ಟಂತ ಪೌಷ್ಟಿಕಾಂಶಗಳು ನೇರವಾಗಿ ಗಿಡಗಳಿಗೆ ಸದ್ಬಳಕೆ ಹೊಂದಿ ಇಳುವರಿ ಹೆಚ್ಚಳ ಮಾಡ್ಲಿಕ್ಕೆ ತುಂಬಾ ಅನುಕೂಲ. ಅಂದ್ರೆ ನೀರನ್ನ ಕೊಡೋದ್ರಿಂದ ಮಣ್ಣಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುತ್ತೆ, ಅಂತ ಸಂದರ್ಭದಲ್ಲಿ ನಾವು ಸುಣ್ಣವನ್ನ ಬಳಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಖಂಡಿತವಾಗ್ಲು. ಆತ್ಮೀಯ ರೈತ ಬಾಂಧವರೇ, ತಾವು ಡಾಕ್ಟರ್ ರುದ್ರಗೌಡ ಅವ್ರ ಜೊತೆ ಮಾತನಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂದ್ರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9538304543. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9538304543. ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ತೋಟಗಳಲ್ಲಿ ನೀರನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ, ಜೊತೆಗೆ ಈ ತೇವಾಂಶದ ಕೊರತೆಯ ಸಂದರ್ಭದಲ್ಲಿ ಈ ತೇವಾಂಶದ ಸಂರಕ್ಷಣೆಯನ್ನು ಹೇಗೆ ಕಾಫಿ ತೋಟಗಳಲ್ಲಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ತುಂಬ ತುಂಬ ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,400 ರೂಪಾಯಿಂದ 26,600 ರೂಪಾಯಿ, ಅರೇಬಿಕಾ ಚೆರಿ 14,800 ರೂಪಾಯಿಂದ 16,500 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 11,800 ರೂಪಾಯಿಂದ 23,600 ರೂಪಾಯಿ, ರೋಬಸ್ಟಾ ಚೆರಿ 12,000 ರೂಪಾಯಿಂದ 13,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ನಾಳಿನ 6:51 ಕೃಷಿರಂಗದಲ್ಲಿ ಮೊದಲಿಗೆ ಬಾಳೆ ಪೌಷ್ಟಿಕತೆ ಕುರಿತು ಡಾಕ್ಟರ್ ಕೆ ಗೀತಾ ಅವರೊಂದಿಗೆ ಸಂದರ್ಶನ, ನಂತರ ಕಾಫಿ ಬೆರ್ರಿ ಬೋರರ್ ನಿಯಂತ್ರಣ ಕುರಿತು ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ನಿಧನ ಸುದ್ದಿ. ಮೂಲತಃ ಪೊನ್ನಂಪೇಟೆ ಬೆಕ್ಕೆ ಸುಡ್ಲೂರು ಗ್ರಾಮತರ ಬೆಂಗಳೂರಲ್ಲೂ ವಾಸ ಇಂಜ ಮಚ್ಚಂಗಡ ವಿಠಲ್ ಪೆಮ್ಮಯ್ಯ ಅಯ್ಯಂಗಡ ಮೂ ರೋಷನ್ ಇಂದು ಮರಣಪಟ್ಟಿತು. ನಾಪತ್ತ ವೈದ್ಯರ ಮಚ್ಚಂಗಡ ರೋಷನ್ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಫಲಾಕ 11 ಗಂಟೆಗೆ ಬೆಕ್ಕೆ ಸುಡ್ಲೂರು ಗ್ರಾಮತರ ಮಚ್ಚಂಗಡ ಒಕ್ಕು ತೂಟಂಗಳತ್ತು ನಡಪ. ಸುದ್ದಿ ಜುಂಪೆ ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533, 9449829293 ಅಥವಾ jgcs.co.in. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಮನುಷ್ಯ ಕಾಡು ಪ್ರಾಣಿ ಸಂಘರ್ಷ ತಡೆಗಟ್ಟುವ ನಿಟ್ಟಲ್ಲಿ ಒಂದು ಕಡೆ ರೈತರು ಮತ್ತೊಂದು ಕಡೆ ಅರಣ್ಯ ಸಿಬ್ಬಂದಿಗ ಸಾವನ್ನಪ್ಪತ್ತಾ ಇದ್ದು ಇದಕ್ಕೆ ಸಂಬಂಧಪಟ್ಟಂಗೆ ವೈಜ್ಞಾನಿಕ ಆಗಿ ಕ್ರಮಗಳನ್ನು ತಕ್ಕಡುವ ಬಗ್ಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಿಂದ ಮಾಹಿತಿನ ಪಡ್ಕೊಂಡು ಇದಕ್ಕೆ ಉತ್ತರಿಸಿದ ಅರಣ್ಯ ಸಚಿವರು, ಕಾಡಾನೆಗ ಕಾಡಿಂದ ಹೊರಗೆ ಬಾರದಂಗೆ ತಡೆಗಟ್ಟಿಕೆ ಸೌರಶಕ್ತಿ ಬೇಲಿ, ಆನೆ ತಡೆ ಕಂದಕ, ರೈಲ್ವೆ ಹಳಿಗಳನ್ನು ಉಪಯೋಗಿಸಿ ಬ್ಯಾರಿಕೇಡ್ ನಿರ್ಮಿಸುವ ಕೆಲಸನ ಕೈಗೊಂಡವೆತ್ತ ಹೇಳ್ದು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ, ಉಪನಿರ್ದೇಶಕರ ಕಚೇರಿ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಕುಡುಕೂಟಲಿ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಆಟೋಟ ಪೈಪೋಟಿ ತಾರೀಖು 18ರಂದು ಹೊತ್ತಾರೆ 10 ಗಂಟೆಗೆ ಕೂಡಿಗೆ ಡಯಟ್ ಸಭಾಬಾಡಲಿ ನಡೆದಿದೆ. ಬ್ಯಾರೆ ದೇಶದ ಕೊಡಗಿಗೆ ಪ್ರವಾಸಿಗರು ಭೇಟಿ ನೀಡಿದ ಸಂದರ್ಭದಲ್ಲಿ ಕಾನೂನು ಉಲ್ಲಂಘನೆ ಆಗದಂಗೆ ನೋಡಿಕೊಡುವಂಗೆ ಹೋಟೆಲ್, ರೆಸಾರ್ಟ್, ಹೋಮ್ಸ್ಟೇ ಮಾಲೀಕರಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ಸೂಚನೆ ನೀಡಳು. ಮಡಿಕೇರಿ ಪ್ಯಾಟೆನ ಪೊಲೀಸ್ ಸಮುದಾಯ ಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿ, ಪ್ರವಾಸಿಗರ ತಾಣ ಆಗಿರುವ ಮಡಿಕೇರಿ ಜಾಸ್ತಿ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡ್ತಾ ಇದ್ದು ಪ್ರವಾಸಿಗರಿಗೆ ಉಳಿಯಕ್ಕೆ ಜಾಗ ಕೊಡುವ ಸಮಯದಲ್ಲಿ ಅವರಿಂದ ತಕೊಂಡು ದಾಖಲೆಗ ಕಾನೂನು ರೀತಿಯಲ್ಲಿ ನಡೆಸುವ ನೋಂದಣಿ ಪ್ರಕ್ರಿಯೆಗೆ ಸರಿಯಾಗಿ ಮಾಡಕುತ ಸೂಚನೆ ನೀಡಿದೆ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆನ ಮೂಲಕ ಸರ್ಕಾರದ ಯೋಜನೆಯಾದ ಯುವನಿಧಿಗೆ ಡಿಪ್ಲೊಮೋ, ಸ್ನಾತಕೋತ್ತರ ಪದವಿ, ಇಂಜಿನಿಯರಿಂಗ್ ಪಾಸಾಗಿ 6 ತಿಂಗಳಾದರೂ ಕೆಲಸ ಇಲ್ಲದೇ ಇರುವ ವಿದ್ಯಾರ್ಥಿಗ ಕರ್ನಾಟಕ ಒನ್, ಗ್ರಾಮ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿನ ಹಾಕಕು. ಸೇವಾ ನಿರತ ಸಶಸ್ತ್ರ ಪಡೆಗಳ ಯೋಧರು ನಿವೃತ್ತ ಸೈನಿಕರೊಟ್ಟಿಗೆ ಸಂಪರ್ಕನ ಜಾಸ್ತಿ ಮಾಡಿಕೊಡುವಂಗೆ ಮತ್ತು ಅವರೊಟ್ಟಿಗೆ ಮಾತುಕತೆ ನಡೆಸಿ ಅಭಿಪ್ರಾಯನ ಹಂಚಿಕೊಡುವ ನಿಟ್ಟಲ್ಲಿ ತಾರೀಖು 24ರಂದು ಮಡಿಕೇರಿಯಲ್ಲಿ ಮಾಜಿ ಸೈನಿಕರ ರ್ಯಾಲಿ ಕ್ಯಾಪಿಟಲ್ ಹಾಲ್ನಲ್ಲಿ ಹೊತ್ತಾರೆ 9 ಗಂಟೆಯಿಂದ ಸಭೆ ನಡೆಯಲಿದ್ದು ಪಿಂಚಣಿ ಮತ್ತು ಬೇರೆ ಬೇರೆ ಸೌಲಭ್ಯಗಳಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಯನ್ನು ಕಂಡುಕಡಿಕೆ ಸಹಕಾರಿಯಾದೆ ಆಸಕ್ತಿರವು ಇದರ ಪ್ರಯೋಜನ ಪಡ್ಕೊಳ್ಳಕು. ಮಡಿಕೇರಿ ಆಕಾಶವಾಣಿಯಿಂದ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ನೇರ ಫೋನ್ಇನ್ ಕಾರ್ಯಕ್ರಮ. ವಿಷಯ ಇದು ಪರೀಕ್ಷಾ ಸಮಯ. ಇದರ ಬಗ್ಗೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವೆ. ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ಹಂಗೆ ವೃತ್ತಿ ಮಾರ್ಗದರ್ಶಕರಾದ ಆರ್ಕೆ ಬಾಲಚಂದ್ರ. ಬೆಳಕ ಹುಡುಕುತ್ತಾ ಶೀರ್ಷಿಕೆಯಡಿ ಮೂಡಿ ಬರುವ ಕಾರ್ಯಕ್ರಮಕ್ಕೆ ಕೇಳುಗರು ಕರೆ ಮಾಡಿಕೆ. ದೂರವಾಣಿ ಸಂಖ್ಯೆ 08 222 228 558. ಅಮ್ಮತಿ ಕೊಡವ ಸಮಾಜ ಮತ್ತು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕೂಡುಕೂಟಲಿ ಮಾರ್ಚ್ ತಾರೀಖು 29 ಮತ್ತು 30ರಂದು ಕೊಡವ ಬಲ್ಯನಮ್ಮೆ ಅಮ್ಮತಿ ಕೊಡವ ಸಮಾಜದ ಸಭಾಬಾಡಲಿ ನಡೆದಿದೆ. ಬೇರೆ ಬೇರೆ ಮಹಾಪುರುಷರ ಆಚರಣೆಗೆ ರಾಜ್ಯ ಸರ್ಕಾರ ಮಾಡ್ತಾ ಬಂದಿದ್ದು ಯಾವುದೇ ಪುಣ್ಯ ಪುರುಷರ ಆಚರಣೆ ಒಂದು ಸಮುದಾಯಕ್ಕೆ ಮೀಸಲಾಗದೆ ಎಲ್ಲ ಸಮುದಾಯನ ಒಟ್ಟು ಸೇರಿ ಆಚರಿಸಕುತ್ತೇಳಿ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಮೋಹನ್ ಕುಮಾರವು ಅಭಿಪ್ರಾಯನ ತಿಳಿಸೋಳು. ಅವು ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಲಿ ಕೊಡಗು ಬಲಿಜ ಸಮಾಜದ ಪ್ರಯುಕ್ತ ನಡೆದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಅವರ 299ನೇ ಹುಟ್ಟಿದ ದಿನನ ಕೈವಾರ ತಾತಯ್ಯ ಅವರ ಭಾವಚಿತ್ರಕ್ಕೆ ಹೂ ಹಾಕಿ ನಮಸ್ಕಾರ ಮಾಡುವ ಮೂಲಕ ಉದ್ಘಾಟಿಸಿ ಮಾತಾಡಿ, ಮಹಾಪುರುಷರ ಆದರ್ಶಗಳನ್ನು ನಾವು ಪಾಲಿಸಕ್ಕೂ 200 ವರ್ಷಗಳ ಹಿಂದೆ ಹೇಳಿದ ಕಾಲಜ್ಞಾನ ಭವಿಷ್ಯ ಇಂದು ನಿಜವಾಗ್ತಾ ಉಂಟು. ದೇವರ ಬಲಂದ ಯಾವುದೇ ಕೆಲಸ ಮಾಡಿದ್ರೂ ಅದು ಯಶಸ್ವಿಯಾದತ್ತ ಹೇಳ್ದು. ವಿರಾಜಪೇಟೆಯಲ್ಲಿರುವ ECHS ಪಾಲಿಕ್ಲಿನಿಕ್ನ ಡಾಕ್ಟರ್ಗ ಇದೇ ತಾರೀಖು 17ರಿಂದ 20ಕ್ಕೆ ಮುಟ್ಟ ಇರದುಲೆತ್ತ ಪಾಲಿಕ್ಲಿನಿಕ್ನ ಪ್ರಕಟಣೆ ತಿಳಿಸಳು. ನೆಸ್ಲೆ ಇಂಡಿಯಾ ಲಿಮಿಟೆಡ್ ಮತ್ತು ಹಾಕಿ ಕೂರ್ಗ್ನ ಕೂಡುಕೂಟಲಿ ತಾರೀಖು 21ರಿಂದ 23ಕ್ಕೆ ಮುಟ್ಟ ಗೋಣಿಕೊಪ್ಪದ ಕಾವೇರಿ ಕಾಲೇಜಿನ ಆಟದ ಬಾಣಲಿ ನೆಸ್ಕೆಫ್ ಕೊಡಗು ಕಪ್ ಹಾಕಿ ಆಟ ಏರ್ಪಾಡಾಗಿಟ್ಟು. ಕೂಡಿಗೆಯಲ್ಲಿರುವ ಯೂನಿಯನ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಕೇಂದ್ರದಲ್ಲಿ ಕೆಲಸ ಇಲ್ಲದೇ ಇರುವ ಹೈದಾಗುಡೆಗಳಿಗೆ ಪುಕ್ಸಟೆಯಾಗಿ ಸ್ವಂತ ಉದ್ಯೋಗ ತರಬೇತಿ ಮಾಡಿಕೆ ಇದೇ ತಿಂಗಳ ತಾರೀಖು 27ರಿಂದ 3 ತಿಂಗಳವರೆಗೆ ಬೇರೆ ಬೇರೆ ವಿಭಾಗದಲ್ಲಿ ಕೊಟ್ಟಂತೇಳಿ ನಿರ್ದೇಶಕರು ತಿಳಿಸಳು. ಅಂಚೆ ಅದಾಲತ್ನ ಸಭೆ ತಾರೀಖು 19ರ ಹೊತ್ತಾರೆ 11 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ವತಿಯಿಂದ ಸಿದ್ದಾಪುರ ರಸ್ತೆಯಲ್ಲಿರುವ ಅಶೋಕಪುರದಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗದ ಅಂಚೆ ಸೇವೆಗೆ ಸಂಬಂಧಪಟ್ಟ ಪುಕಾರುಗಳನ್ನು ತಕೊಂಡು ಚರ್ಚಿಸಲಾದೆ ಏನಾದರೂ ಪುಕಾರುಗ ಇದ್ದರೆ ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ತಿಳಿ ಬರೆದು ಮಾರ್ಚ್ 18ರೊಳಗೆ ತಲುಪುವಂಗೆ ಕಳಿಸೋಕು. 2025-26ನೇ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖಾ ವತಿಯಿಂದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳ 6ನೇ ತರಗತಿಗೆ ಪುಕ್ಕಟೆ ಪ್ರವೇಶಕ್ಕೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಆಖಿರಿ ದಿನ ಮಾರ್ಚ್ 25. ಜಾಸ್ತಿ ಮಾಹಿತಿಗೆ ಸೇವಾ ಸಿಂಧು ಜಾಲತಾಣದ ಮಾಹಿತಿನ ಪಡ್ಕೊಳಕು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ಭಾರತಿ ರೇಡಿಯೋ ಹೌಸ್ನಲ್ಲಿ LED, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಪಾರಾಯಣ ಕೊಳಂಜಗಿರಿ ಗ್ರಾಮ ಶ್ರೀ ಭದ್ರಕಾಳಿ ಪಿಂಜ ಚಾಮುಂಡಿ ದೇವಡ ಮೀನ್ಯಾರು ನಮ್ಮರ ಮಾರಿಪತ್ಲು 17 ತಿಂಗಳಾಚೆ ಬೈಟ್ 8 ಕೊಟ್ಟಿಪಾಡೋ 18 ಚೌವಾಚೆ ಮಜ್ಜನ ದಂಡು ಗಂಟೆಕ್ ಬನ್ನಡಿಲು ಕೂಡಿತ್ತು ಹತ್ತು ಪಾರಾಟತ್ತೊಡೆ ದೇವಸ್ಥಾನಕ್ಕೆ ಪೋಪೋ ಅಂದು ಬೈಟ್ ಇಂಜ ಪೊಲಕ ಕೆತ್ತರೆ ದೇವಡ ಕೋಲ 19:14 ಪೊಲಕ 8 ಚಾಮುಂಡಿ ವಿಷ್ಣುಮೂರ್ತಿ ದೇವಡ ಮೇಲೇರಿ ಬೋವೋ ಮಜ್ಜನ 1 ಚಾಮುಂಡಿ ಸ್ಥಾನಕ್ಕೆ ಪೋಪೋ ಭತ್ತಮ ಜನ ಎಲ್ಲ ಬಂತು ದೇವಡ ಆಶ್ವಾದ ಪಡೆದು ತಕ್ಕ ಮುಖ್ಯಸ್ಥಂಗ ಕಟ್ಟಂಡಿತ್ತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9606017186. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ರಾತ್ರಿ ನಿದ್ರೇನೇ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿಂದಲೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದ್ ದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿ ಅವರಿಗೆ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ ಗಳು ಹಾಗೂ ಕೆರೆಗಳನ್ನ ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ತ್ ಮೂವರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷೀನ್ಸ್ ಅವ್ರ ಹತ್ರ ಇದೆ. ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ತ್ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449613364. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಪ್ರತಿನಿತ್ಯ ವಿದ್ಯುತ್ ಸಮಸ್ಯೆ, ಪವರ್ ಕಟ್ ಸಮಸ್ಯೆ, ವಿದ್ಯುತ್ ಬಿಲ್ ಹೊರೆ, ಈ ಎಲ್ಲ ಸಮಸ್ಯೆಗಳ ಸುಳಿಯಿಂದ ಹೊರಬರಬೇಕೆ? ಹಾಗಿದ್ದರೆ ಅದಕ್ಕೆ ಇರುವ ಪರ್ಯಾಯ ಮಾರ್ಗವೆಂದರೆ ಪ್ರಕೃತಿದತ್ತವಾದ ಸೌರಶಕ್ತಿ. ಒಮ್ಮೆ ಹಣ ಹೂಡಿಕೆ ಮಾಡಿ ನಿರಂತರ ವಿದ್ಯುತ್ ಪಡೆಯಿರಿ. ನಿಮ್ಮ ವಿದ್ಯುತ್ ಸಮಸ್ಯೆಗೆ ವಿಗಾರ್ಡ್ ಸೋಲಾರ್ ಎನರ್ಜಿ ಉತ್ತಮ ಪರಿಹಾರ. ವಿಗಾರ್ಡ್ ಆಫ್ ಗ್ರಿಡ್ ಮತ್ತು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್, ಅಲ್ಲದೆ ಸೋಲಾರ್ ಪಂಪ್, ಸೋಲಾರ್ ಇರಿಗೇಷನ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ ಕೊಡಗು ಜಿಲ್ಲೆಯ ವಿಗಾರ್ಡ್ನ ಅಧಿಕೃತ ಡಿಸ್ಟ್ರಿಬ್ಯೂಟರ್ ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್, ಪೊಲಂಪೇಟ್ ರೋಡ್, 60 ಗೋಣಿಗುಪ್ಪ. ಕಾಲ್ 6366-0682-11, 9343-82-8366, 9980-970-529. ಬೆಪ್ಪುನಾಡು ಕಡಂಗಮರೂರು ಗ್ರಾಮ ಶ್ರೀ ಭಗವತಿ ಈಶ್ವರ ಅಯ್ಯಪ್ಪ ಪಿಂಜ ಪರಿವಾರ ದೇವಡ ಕಾಲ್ತರ ನಮ್ಮರ ಮಾರಿಪತ್ಲು ನಾಳೆ ನಾರಾಚೆ ಶುದ್ಧ ಕಲಶ ಭಂಡಾರ ಇಡುವ. ಭಕ್ತ ಮಹಾಜನೆಲ್ಲ ಬಂತು ದೇವಡ ತೀರ್ಥ ಪ್ರಸಾದ ಪಡೆದು ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಆಡಳಿತ ಮಂಡಳಿಕಾರ ಪಿಂಜ ಊರುಕಾರ ಕಟ್ಟಣಿತ. ಸುದ್ದಿ ಸಮಾಚಾರ ಓದಿನಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕಾಡು ಪ್ರಾಣಿ ಪಿಂಜ ಮನುಷ್ಯನ ಸಂಘರ್ಷ ತಡಪು ನಿಟ್ಟಲು ಓರು ಕಡೆ ಬೊಳೆಕಾರ, ಇನ್ನೂರು ಕಡೆ ಅರಣ್ಯ ಸಿಬ್ಬಂದಿಯ ಜೀವತ್ನ ಕಳೆದ ನಿಂಜಿತು. ಇಂಡೆ ಸಂಬಂಧ ವೈಜ್ಞಾನಿಕ ಆಯಿತು ಕ್ರಮ ಅಡ್ತವಾಂಡ ಮೀದ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕಗಳನ್ನು ಡಾಕ್ಟರ್ ಮಂತರ್ಗೌಡ ಎಂಗ ಅರಣ್ಯ ಜೀವಿಶಾಸ್ತ್ರ ಪಿಂಜ ಪರಿಸರ ಸಚಿವಗಳೊಂದು ಮಾಹಿತಿ ಪಡೆದಿತ್ತು. ಇದಂಗ ಜವಾಬು ಕೊಡ್ತ ಅರಣ್ಯ ಸಚಿವಂಗ ಭೌತಿಕ ಅಡೆತಡೆ ನಿರ್ಮಾಣ ಕಾಡಾನೆಯ ಅರಣ್ಯ ಪ್ರದೇಶದಿಂದ ಪೊರ್ಮೆ ಪೋಕತನಕ್ಕೆ ತಡಪಕ್ಕ ಸೌರಶಕ್ತಿ ಬೇಲಿಯುಡು, ಆನೆ ತಡೆ ಕಂದಕ ನಿರ್ಮಾಣ ಮಾಡೋ, ಪಿಂಜ ರೈಲ್ವೆ ಬ್ಯಾರಿಕೇಡ್ ಮಾಡುವಂಡ ಕಾಮಗಾರಿ ಶುರು ಮಾಡಿತ್ತು ಎಂದು ಅವು ಅರಿಚಿಟತ್ತು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ಸ್ಕೂಲ್ ಶಿಕ್ಷಣ ಇಲಾಖೆ, ಉಪನಿರ್ದೇಶಕಂಗಡ ಕಚೇರಿ ಪಿಂಜ, ಯುವ ಸಬಲೀಕರಣ ಪಿಂಜ, ಕ್ರೀಡಾ ಇಲಾಖೆ ಇಂಗಡ ಕೂಡುಕೂಟತ್ತು. ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕಂಗಡ ಕಳಿಕೂಟ ಇದೇ 18 ಪೊಲಕ 10 ಕೂಡಿಗೆ ಡಯಟ್ ಸಭಾ ಬಾಡೆಲ್ ನಡಪ. ಚೆರೆ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಪಿಂಜ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಎನ್ಎಸ್ ಬೋಸರಾಜು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕಂಗಳಾನ ಡಾಕ್ಟರ್ ಮಂತರ್ಗೌಡ, ಮುಖ್ಯಮಂತ್ರಿ ಎಂಗಡ ಕಾನೂನು ಸಲಹೆಗಾರಂಗ ಪಿಂಜ, ವಿರಾಜಪೇಟೆ ಕ್ಷೇತ್ರ ಶಾಸಕಂಗಳಾನ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೂಡನಕ್ಕೆ ಕನಪಟ್ಟವು ಕೂಡಿಯಾಡುವ. ನಾಳೆ ಪೊಲಕ 11:12 ಇದು ಪರೀಕ್ಷಾ ಸಮಯ ಅಂದೊಣ್ಣು ನ್ಯಾರೆ ಫೋನ್ ಇನ್ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ನಡಪ. ವ್ಯಕ್ತಿತ್ವ ವಿಕಸನ ತರಬೇತುದಾರಂಗ ಪಿಂಜ, ವೃತ್ತಿ ಮಾರ್ಗದರ್ಶಕಂಗಳಾನ ಆರ್ ಕೆ ಬಾಲಚಂದ್ರ ಎಂಗ, ಬೆಳಕ ಹುಡುಕುತ್ತ ಅಂದೊಣ್ಣು ಶೀರ್ಷಿಕೆ ರಡಿಲಿ ಬಪ್ಪನತ್ತ ಕಾರ್ಯಕ್ರಮಕ್ಕೆ ಫೋನ್ ಮಾಡೋಕ್ 0800-5588 ಈ ನಂಬರ್ಗೆ ಫೋನ್ ಮಾಡಿತ್ತು ತಂಗಡ ಪ್ರಶ್ನೆಯನ್ನ ಕೇಟರಿಯಲು ಒಂದು ಮಡಿಕೇರಿ ಆಕಾಶವಾಣಿಯ ಮುಖ್ಯಸ್ಥಂಗ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ದಂಡಾಯಿರ್ತಿ 22-23 ಪಿಂಜ ದಂಡಾಯಿರ್ತಿ 23-24 ಕಾಲತ್ರ ಕೊಡವ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಪಿಂಜ ಪುಸ್ತಕ ಪ್ರಶಸ್ತಿ ಪಡೆದಂಗಳ ಅಕಾಡೆಮಿ ಆಯ್ಕೆ ಮಾಡಿತ್ತು. ಕೊಡವ ಸಂಸ್ಕೃತಿ ಪಾಠ ಪಡಿಪು ಕ್ಷೇತ್ರ ಕೋಡಿಮಣಿಯಂಡ ತಮ್ಮಣಿ ಬೋಪಯ್ಯ. ಕೊಡವ ಸಾಹಿತ್ಯ ಪಿಂಜ ಶಿಕ್ಷಣ ಕ್ಷೇತ್ರ ಚೇನಂಡ ರಘು ಉತ್ತಪ್ಪ. ದಾನ ಧರ್ಮ ಸಮಾಜ ಸೇವಾ ಕ್ಷೇತ್ರ ಕೈಬೂಲಿರ ಪಾರ್ವತಿ ಬೋಪಯ್ಯ. ಕೊಡವ ಆಟುಪಾಟು ಸಂಸ್ಕೃತಿ ಕ್ಷೇತ್ರ ಚಿಯಕ್ಪು ಅಂಡ ಬಿ ದೇವಯ್ಯ. ಜನಸೇವಾ ಕ್ಷೇತ್ರ ಹೀರಕುಟ್ಟಡ ಟಸಿ ಸದನ್. ಹಿಂಗಕ್ಕೂ ಗೌರವ ಪ್ರಶಸ್ತಿ ಪಿಂಜ ಮಚ್ಚಮಡ ಲಾಲ ಕುಟ್ಟಪ್ಪ, ಮೂಪಾಜ ನಿಘಂಟು, ಐಚಂಡ ರಶ್ಮಿ ಮೇದಪ್ಪ. ಸಂಸ್ಕೃತಿರ ಪಿಂಜ ಧಾರ್ಮಿಕ ಹಿನ್ನೆಲೆಯಲ್ಲಿ ಕೊಡವಡ ಐನ್ಮನೆ ಅಧ್ಯಯನ ಗ್ರಂಥ ಪುಸ್ತಕ. ಕೊಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ, ನಾಡ ಕೊಡುಗು ಕಾದಂಬರಿ. ಪಿಂಜ ಚೊಟ್ಟಯಂಡ ಲಲಿತಾ ಕಾರ್ಯಪ್ಪ ಅಗ್ಗೇನ ನೋಡುವ ಪುಸ್ತಕಕ್ಕೆ ಪುಸ್ತಕ ಪ್ರಶಸ್ತಿ ಕೊಡಪ. ಮಡಿಕೇರಿ ನಗರತ್ರ ಶ್ರೀ ಕೋದಂಡರಾಮ ದೇವಸ್ಥಾನದಲ್ಲಿ ರಾಮೋತ್ಸವತ್ನ ಆಚರಣೆ ಮಾಡೋಕ್ಕೂ ಎಲ್ಲ ಸಿದ್ಧತೆ ನಡೆದಿತ್ತು. April 5 ಪಿಂಜ 6 ರಾಮೋತ್ಸವ ನಡಪ. 1000 ಕಣತ್ರ ಭಕ್ತಾಂಗಕ್ಕೆ ಅನ್ನದಾನತ್ರ ವ್ಯವಸ್ಥೆ ಮಾಡಿತ್ತು. ಅನ್ನದಾನಕ್ಕೆ ಆರ್ಥಿಕ ಇಲ್ಲಂಗಿ ಸಾಮಗ್ರಿ ಕೊಡಪಕ್ಕೆ ಇರದೇ ಉಳ್ಳವು. ಶ್ರೀ ಕೋದಂಡ ರಾಮೋತ್ಸವ ಸಮಿತಿರ ಪ್ರಧಾನ ಕಾರ್ಯದರ್ಶಿ ಬೊಳ್ಳಜಿರಬಿ ಅಯ್ಯಪ್ಪ 9880 7780 4